ಜಾಗೃತಿ ಮೂಡಿಸುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ. ತೊಗರಿ ಖರೀದಿಯ ನೋಂದಣಿ ಅವಧಿ ಇದೇ 31ರವರೆಗೆ ವಿಸ್ತರಿಸಿದ ಕೃಷಿ ಇಲಾಖೆ. ಬೃಹತ್ ಬೆಂಗಳೂರು ಮಸೂದೆಗೆ ಸಹಿ ಹಾಕದಂತೆ ರಾಜ್ಯಪಾಲರಿಗೆ ಬಿಜೆಪಿ ನಿಯೋಗ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ 102.2 MHz. ಈಗ ವೇಳೆ ಸರಿಯಾಗಿ 6:50:22. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೂ ಹಾಗೂ ಪ್ರೀತಿಯ ಕೇಳುಗರಿಗೆ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಳೇಬೀಡಿನ ಪುಷ್ಪಗಿರಿಯಲ್ಲಿ ಹಮ್ಮಿಕೊಂಡ ಸಾಧಕ ರೈತ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಂಗವಾಗಿ ಏರ್ಪಡಿಸಿದ್ದ ಕೃಷಿಯಲ್ಲಿ ಆಧುನಿಕ ಸವಾಲು ಹಾಗೂ ಪರಿಹಾರ ಈ ಕುರಿತ ವಿಚಾರ ಸಂಕಿರಣದ ಆಯ್ದ 2ನೇ ಭಾಗ ಪ್ರಸಾರವಾಗಲಿದೆ. ಭಾಗವಹಿಸುವವರು ಡಾಕ್ಟರ್ ವಿಜಯ್ ಅಂಗಡಿ, ಕಾರ್ಯಕ್ರಮ ನಿರ್ವಾಹಕರು ಆಕಾಶವಾಣಿ ಹಾಸನ, ಹಾಗೂ ಡಾಕ್ಟರ್ ಕೆಆರ್ ಮಂಗಳ, ಉಪನಿರ್ದೇಶಕರು ತೋಟಗಾರಿಕಾ ಇಲಾಖೆ ಹಾಸನ. ಪ್ರಸ್ತುತಪಡಿಸಲಿದ್ದಾರೆ ಅರಕಲಗೂಡು ವಿ ಮಧುಸೂದನ್. ಮೊದಲಿಗೆ ಕೆಲವು ಜಾಹೀರಾತುಗಳು. ಅಜ್ಜ, ಕಣ್ಮಣಿ ಅಂದ್ರೆ ಏನು? ತುಂಬಾ ಮುದ್ದು, ಥೇಟ್ ನಿನ್ನ ಹಾಗೆ. ಅಪ್ಪ, ಆನ್ಲೈನ್ ಫಾರೆಕ್ಸ್ ಟ್ರೇಡಿಂಗ್ ನಲ್ಲಿ ಬೆಸ್ಟ್ ಆಫರ್ಸ್, ಹೈ ರಿಟರ್ನ್ಸ್, ಬೋನಸ್ ಡೆಪಾಸಿಟ್ ಮತ್ತು ಇನಾಮು ಗೆಲ್ಲುವ ಅವಕಾಶ. ಮಾಡಿದ್ದುಣ್ಣ ಮಹಾರಾಯ ಅಂದ್ರೆ ತೊಂದ್ರೆ ಮನೆ ಕರೆದಂಗೆ, ನಿನ್ನ ಅಪ್ಪನ ಹಾಗೆ. ಆರ್ಬಿಐ ಹೇಳುತ್ತೆ, ಆಕರ್ಷಕ ಆಫರ್ಸ್ ನ ದುರಾಸೆ ತೋರಿಸುವ. ಆನ್ಲೈನ್ ಫಾರೆಕ್ಸ್ ಟ್ರೇಡಿಂಗ್ ನಲ್ಲಿ ಬೆಸ್ಟ್ ಆಫರ್ಸ್, ಹೈ ರಿಟರ್ನ್ಸ್, ಬೋನಸ್ ಡೆಪಾಸಿಟ್ ಮತ್ತು ಇನಾಮು ಗೆಲ್ಲುವ ಅವಕಾಶ. ಮಾಡಿದ್ದುಣ್ಣ ಮಹಾರಾಯ ಅಂದ್ರೆ ತೊಂದ್ರೆ ಮನೆ ಕರೆದಂಗೆ, ನಿನ್ನ ಅಪ್ಪನ ಹಾಗೆ. ಆರ್ಬಿಐ ಹೇಳುತ್ತೆ, ಆಕರ್ಷಕ ಆಫರ್ಸ್ ನ ದುರಾಸೆ ತೋರಿಸುವವರ ಅನಧಿಕೃತ ಪ್ಲಾಟ್ಫಾರ್ಮ್ಸ್ ನಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಮಾಡೋದಂದ್ರೆ ಕಾಲ್ ಮೇಲೆ ಚಪ್ಪಡಿ ಕಲ್ಲು ಹಿಡಿದಂತೆ. ಹಾಗಂದ್ರೇನು? ಇವರನ್ನೇ ಕೇಳು. ಆನ್ಲೈನ್ ಫಾರೆಕ್ಸ್ ಟ್ರೇಡಿಂಗ್ ನಲ್ಲಿ ಬೆಸ್ಟ್ ಆಫರ್ಸ್, ಹೈ ರಿಟರ್ನ್ಸ್, ಬೋನಸ್ ಡೆಪಾಸಿಟ್ ಮತ್ತು ಇನಾಮು ಗೆಲ್ಲುವ ಅವಕಾಶ. ಮಾಡಿದ್ದುಣ್ಣ ಮಹಾರಾಯ ಅಂದ್ರೆ ತೊಂದ್ರೆ ಮನೆ ಕರೆದಂಗೆ, ನಿನ್ನ ಅಪ್ಪನ ಹಾಗೆ. ಆರ್ಬಿಐ ಹೇಳುತ್ತೆ, ಆಕರ್ಷಕ ಆಫರ್ಸ್ ನ ದುರಾಸೆ ತೋರಿಸುವವರ ಅನಧಿಕೃತ ಪ್ಲಾಟ್ಫಾರ್ಮ್ಸ್ ನಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಮಾಡೋದಂದ್ರೆ ಕಾಲ್ ಮೇಲೆ ಚಪ್ಪಡಿ ಕಲ್ಲು ಹಿಡಿದಂತೆ. ಹಾಗಂದ್ರೇನು? ಇವರನ್ನೇ ಕೇಳು. ಜಿಆರ್ಟಿ ಜುವೆಲ್ಲರ್ಸ್ ಅವರ 62ನೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ. ವಿಶೇಷ ಆರಂಭಿಕ ಕೊಡುಗೆಗಳು ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮ್ಗೆ 300 ರೂಪಾಯಿ ಕಡಿಮೆ. ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ 20% ರಿಯಾಯಿತಿ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ 75 ರೂಪಾಯಿ ಹೆಚ್ಚುವರಿ. ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ 10,000 ರೂಪಾಯಿ ರಿಯಾಯಿತಿ ಪಡೆಯಿರಿ. ಹಾಗೂ ಇನ್ನೂ ಅನೇಕ ಆಕರ್ಷಕ ಕೊಡುಗೆಗಳು. ಸೀಮಿತ ಅವಧಿ ಆಫರ್, ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಟಿ ಜುವೆಲ್ಲರ್ಸ್, ಬೆಂಗಳೂರು ಮಂಗಳೂರು ರಸ್ತೆ, ಹಾಸನ ಕ್ಲಬ್ ಹತ್ತಿರ, ಹಾಸನ. ಜಿಆರ್ಟಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಈಗ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಗುವುದು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಂಗವಾಗಿ ಏರ್ಪಡಿಸಿದ್ದ ಕೃಷಿಯಲ್ಲಿ ಆಧುನಿಕ ಸವಾಲು ಹಾಗೂ ಪರಿಹಾರ ಈ ವಿಚಾರ ಸಂಕಿರಣದ ಆಯ್ದ 2ನೇ ಭಾಗವನ್ನು ಕೇಳೋಣ. ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಹಾಸನ ಆಕಾಶವಾಣಿಯ ಪ್ರಸಾರ ನಿರ್ವಾಹಕರಾದ ಡಾಕ್ಟರ್ ವಿಜಯ್ ಅಂಗಡಿ ಹಾಗೂ ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಕೆಆರ್ ಮಂಗಳ. ಬನ್ನಿ ಈಗ ಕೇಳೋಣ. ಹಾಸನ ಆಕಾಶವಾಣಿಯ ಕಾರ್ಯಕ್ರಮ ನಿರ್ವಾಹಕರಾದ ಡಾಕ್ಟರ್ ವಿಜಯ್ ಅಂಗಡಿ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಶಿಸ್ತಿನ ಕೃಷಿ ಸಾಧನೆಗೆ ದಾರಿದೀಪವಾಗುತ್ತದೆ ಎಂದು ಅವರು ಹೇಳಿದರು. ಆರೋಗ್ಯ ಸುಧಾರಣೆಯಲ್ಲಿ ಆಹಾರ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಈ ನಿಟ್ಟಿನಲ್ಲಿ ಗುಣಮಟ್ಟದ ಆಹಾರ ಉತ್ಪಾದನೆಗೆ ಒತ್ತು ನೀಡಬೇಕು ಎಂದು ವಿಜಯ್ ಅಂಗಡಿ ಅವರು ಕರೆ ನೀಡಿದರು. ನೀವು ಎಷ್ಟು ಸಬಲರಾಗಿರ್ಬೇಕಂದ್ರೆ ಆಯಿತು, ಒಂದು ಹಂತದವರೆಗೆ ನಮಗೆ ಕಷ್ಟಗಳು ನಿಜವಾಗ್ಲೂ ಬಂದವು, ಅವು ಶಾಶ್ವತವಾಗಿ ಇರಬಾರ್ದು. ಇರಬಾರ್ದಂತಂದರೆ ಆರ್ಥಿಕ ನೀತಿ ನಮ್ಮಲ್ಲಿ ಇರಬೇಕು. ದೇಶಕ್ಕೊಂದು ಆರ್ಥಿಕ ನೀತಿ ಅಂತಿದೆ ನೋಡಿ, ನಾವೆಲ್ಲ ಭಾಳ ಚೆನ್ನಾಗಿ ಈ ಬಜೆಟ್ ಮಂಡನೆಯನ್ನು ನೋಡ್ತಾ ಇರ್ತೀವಲ್ವಾ. ರಾಜ್ಯ ಸರ್ಕಾರ ಹೀಗಿರಬೇಕು, ಕೇಂದ್ರ ಸರ್ಕಾರ ಹೀಗಿರಬೇಕಂತ ನಾವೆಲ್ಲ ಮಾತಾಡ್ತಿರ್ತೀವಿ. ಆದರೆ ನನ್ನ ಸರ್ಕಾರ, ನನ್ನ ಮನೆ ಸರ್ಕಾರ ಹೇಗಿರಬೇಕಂತ ಯೋಚನೆ ಮಾಡೋದಿಲ್ಲ. ಇನ್ನೂ ಹೇಳ್ತಾ ಹೋದರೆ ಹಳ್ಳಿಗಳಲ್ಲೂ ಈಗ ಔಷಧಿ ಅಂಗಡಿಗಳು ಬಂದವು, ಹಳ್ಳಿಗಳಲ್ಲೂ ಕ್ಲಿನಿಕ್ಗಳು ಬಂದವು, ಹಳ್ಳಿಗರಿಗೂ ಕಾಯಿಲೆಗಳು ಬಂದವು. ಹಿಂದೆ ಸೋಯಾ ತನಕ ಕಾಯಿಲೆಗಳೇ ಬರ್ತಿರಲಿಲ್ಲ, ಈಗೀಗ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಅಂತ್ಯ ಆದರು ಅಂತ. ಈಗ ಹಾಗಿಲ್ಲ, ನಾವು ಎಲ್ಲವರೆಗಿರ್ತೀವೋ ಅಲ್ಲಿವರೆಗೂ ಒದ್ದಾಡ್ಕೊಂಡು ಅನುಭವಿಸ್ಕೊಂಡು ಖರ್ಚು ಮಾಡಿಕೊಂಡು ಹೋಗಬೇಕು. ಇವೆಲ್ಲಕ್ಕೂ ಬರೀ ನಾನು ಆರೋಗ್ಯದ ವಿಚಾರ ಹೇಳಲ್ಲ, ಹಣದ ವಿಚಾರ, ನಮ್ಮ ಶ್ರಮದ ವಿಚಾರ ಎಲ್ಲದನ್ನು ನೋಡಿದರೆ ನಾವೇ ಎಷ್ಟೋ ವಿಚಾರಗಳಲ್ಲಿ ದಾರಿ ತಪ್ಪಿದ್ವಿ. ಇವತ್ತು ಎಷ್ಟು ಚೆನ್ನಾಗಿದೆ ಬದುಕು ನಿಜವಾಗ್ಲು. ಈಗ ಹಿಂದೆ 10-10 ಜನ ಸಾಕಬೇಕಾಗಿತ್ತು, ಎಷ್ಟು ಆನಂದವಾಗಿ ಮಕ್ಕಳನ್ನು ಸಾಕಿದರು. 10-20-50 ಹಸುಗಳನ್ನು ಎಮ್ಮೆಗಳನ್ನು ಸಾಕ್ತಾ ಇದ್ರು. 4-5 ಜನ 5-5 ಜನ 10-10 ಜನದ್ದು ಎಮ್ಮೆಗಳನ್ನ ಎತ್ತುಗಳನ್ನ ಹೊಡ್ಕೊಂಡು ಹೋಗಿ ಸಾಕೊಂಡು ಬರ್ತಿದ್ರು. ಇವತ್ತು 1-2 ಸಾಕಲಿಕ್ಕೆ ಕಷ್ಟ ಅಂತ ಹೇಳ್ತಾ ಇದ್ದೀವಿ. ಎಷ್ಟೋ ಜನ ದನಕರುಗಳನ್ನು ಇಟ್ಕೊಂಡಿಲ್ಲ, ಆದರೆ 1-2 ವಾಹನಗಳನ್ನು ಇಟ್ಕೊಂಡಿದ್ವಿ. ದಿನ ಖರ್ಚು ಮಾಡ್ತಾವು. ಎಷ್ಟು ದುಡ್ಡು ಖರ್ಚಾಗ್ತದೆ ಅಂದರೆ ಹೇಳ್ತಿರೋದು, ನಾನು 25 ವರ್ಷದ ಒಂದು ಮಾರುತಿ ಕಾರ್ ಇಟ್ಕೊಂಡಿನಿ, ಲೆಕ್ಕ ಹಾಕಿದೆ, ಅದರ ಪೆಟ್ರೋಲು ಇನ್ಶೂರೆನ್ಸು ಬೇರೆ ಬೇರೆದೆಲ್ಲ ಸೇರಿದರೆ 25 ಲಕ್ಷ ರೂಪಾಯಿ ಖರ್ಚಾಗಿದೆ. ಹಾಗಾಗಿ ಎಲ್ಲೆಲ್ಲಿ ಉಳಿತಾಯ ಮಾಡಲಿಕ್ಕಾಗುತ್ತೋ ಉಳಿತಾಯ ಮಾಡಿ ದಯಮಾಡಿ. ಮೇಡಮ್ ಹೇಳ್ತಾ ಇದ್ರು, ಉಳಿತಾಯ ಮಾಡಿದ್ದು ಗಳಿಸೋದಕ್ಕಿಂತ ದೊಡ್ಡದು. ಈಗ ನನ್ನ ಜೀವನದಲ್ಲಿ ಸೈಕಲ್ ಬಳಸ್ತಾ ಇದ್ದೀನಿ, 30-30 ಲಕ್ಷ ರೂಪಾಯಿ ಸೈಕಲ್ನಿಂದ ಉಳಿತಾಯ ಆಗಿದೆ, ಎಲ್ಲ ಲೆಕ್ಕ ಇಡ್ತಾ ಇದ್ದೀನಿ. ಅಂದರೆ ನಿಮಗೆ ಎಲ್ಲಿ ಖರ್ಚು ಮಾಡಲಿಕ್ಕಾಗ್ತತ್ತೋ ಆಯಿತು, ಕಾರ್ ಇಟ್ಕೊಳ್ಳಿ ತಪ್ಪೇನಿಲ್ಲ, ಟ್ರ್ಯಾಕ್ಟರ್ ಇಟ್ಕೊಳ್ಳಿ ತಪ್ಪೇನಿಲ್ಲ, ಆದರೆ ಕೈ ಕೆಲಸ ಮಾಡಿ ಬಿಡಬೇಡಿ, ಸೈಕಲನ್ನು ಬಳಸ್ಕೊಳ್ಳಿ, ನಡ್ಕೊಂಡು ಹೋಗಿ, ಚೆನ್ನಾಗಿ ದುಡಿರಿ, ಚೆನ್ನಾಗಿ ಊಟ ಮಾಡಿ, ಆದರೆ ಅನ್ನನ ಅತಿಯಾಗಿ ತಿನ್ನಬೇಡಿ. ರಾಗಿನ ಫಸ್ಟ್ ಕ್ಲಾಸಾಗಿ ತಿನ್ನಿ, ರಾಗಿ ತಿಂದವ ನಿರೋಗಿ ಅಂತ ನಮ್ಮ ಹಿರಿಯರು ಹೇಳ್ತಾ ಬಂದರು. ಆದರೆ ಇವತ್ತು ಬೆಳಗ್ಗಿಂದ ರಾತ್ರಿ ತನಕ ಪಲಾವು, ಚಿತ್ರಾನ್ನ, ಇಡ್ಲಿ, ದೋಸೆ, ಪುಳಿಯೋಗರೆ, ಅನ್ನ, ಸಾರು, ಮತ್ತೊಂದು ಮಗದೊಂದು. ರೈತ ಕುಟುಂಬಗಳಲ್ಲೂ ಮುದ್ದೆ ಮಾಡೋರು ಕಡಿಮೆ ಆಗ್ಬಿಟ್ಟಿದ್ದಾರೆ, ತುಂಬ ಕಡಿಮೆ ಆಗಿದ್ದಾರೆ ನಿಜವಾಗ್ಲು. ರಾಗಿ ರೊಟ್ಟಿ ಮಾಡೋರು ಕಡಿಮೆ ಆಗಿದ್ದಾರೆ. ಎಲ್ಲದಕ್ಕೂ ಅಕ್ಕಿದು ಅಕ್ಕಿದು ಅಕ್ಕಿದು ನೋಡಿ, ಅಕ್ಕಿ ತಿಂದಷ್ಟು ತಿಂದಷ್ಟು ನಿಮಗೆ ಖಂಡಿತವಾಗಿ ಸಮಸ್ಯೆ. ಯಾಕಂತಂದರೆ ನಾನು ಒಂದು 4-6 ವರ್ಷಗಳಿಂದ ಅಧ್ಯಯನ ಮಾಡಿ ಒಂದು ಪುಸ್ತಕ ಬರಿತಾ ಇದ್ದೀನಿ, ಈಗ ಇನ್ನೊಂದು ವಾರದಲ್ಲಿ ಬರುತ್ತೆ, ಸಣ್ಣ ಪುಸ್ತಕ, ಭಾಳ ಚೆನ್ನಾಗಿದೆ, ರಾಗಿಯಿಂದ ಆರೋಗ್ಯ ರಾಗಿ ಅಂತ. ಒಂದೇ ಒಂದು ವಿಚಾರ ಹೇಳ್ತೀನಿ, ರಾಗಿ ಬೆಳೆಯೋದು ಸುಲಭ, ಅದಕ್ಕೇನು ಡ್ರಿಪ್ ಇರಿಗೇಷನ್ ಬೇಡ, ನಾಲ ನೀರು ಬೇಡ, ಏನೂ ಬೇಡ, ಅಷ್ಟು ಸುಲಭವಾಗಿ ಬರುತ್ತೆ. 100 ಗ್ರಾಮ್ ರಾಗಿಯಲ್ಲಿ 344 ಮಿಲಿಗ್ರಾಮು ಕ್ಯಾಲ್ಶಿಯಂ ಅಂಶ ಇದೆ, ಸುಣ್ಣದ ಅಂಶ. ಅಕ್ಕಿಯಲ್ಲಿ ಎಷ್ಟಿದೆ ಅಂತ ನೀವು ನೋಡಿದ್ರೆ 10-20 ಮಿಲಿಗ್ರಾಮ್. 20 ಮಿಲಿಗ್ರಾಮ್ ಯಾವುದು? ಕೆಂಪು ಅಕ್ಕಿಯಲ್ಲಿ. ಬಿಳಿ ಅಕ್ಕಿಯಲ್ಲಿ 10 ಮಿಲಿಗ್ರಾಮ್, ಅಂದರೆ 40 ಪಟ್ಟು ಕಡಿಮೆ ಇದೆ ಕ್ಯಾಲ್ಶಿಯಮ್ಮು ಅಕ್ಕಿಯಲ್ಲಿ. ಇಂಥದ್ದು ತಿಂದರೆ ಏನಾಗ್ತದೆ ಯೋಚನೆ ಮಾಡಿ. ನಾನು ಒಂದೇ ಒಂದು ಹೇಳಿದರೆ, ಇನ್ನೂ ಪೊಟ್ಯಾಷಿಯಮ್ ತೊಗೊಳ್ಳಿ, ನಾರಿನಂಶ ತೊಗೊಳ್ಳಿ, ಜಿಡ್ಡಿನಂಶ ತೊಗೊಳ್ಳಿ, ಕಬ್ಬಿಣದ ಅಂಶ ತೊಗೊಳ್ಳಿ, ಎಲ್ಲದೂ ಕಡಿಮೆ ಅಕ್ಕಿಯಲ್ಲಿ. ಇನ್ನು ಅಡುಗೆಗೆ ಬಳಸೋ ಎಣ್ಣೆ ನೀವೆಲ್ಲ ಬಳಸ್ತದಿರಲ್ಲ, ನೀವೇನು ಉತ್ಪಾದನೆ ಮಾಡಿದ್ದಲ್ಲ ಅಲ್ವಾ, ಎಲ್ಲದೂ ಸುಲಭ ಸಿಗೋದು, 80-100 ರೂಪಾಯಿ ಸಿಗೋದನ್ನೇ ತರೋದು ನೀವೆಲ್ಲ ಅಲ್ವಾ. ಹೆಂಗಿದೆ ಅಂತ ಆದರೆ ಹಿನ್ನೆಲೆಯನ್ನು ನೋಡಿದ್ರೆ ಭೀಕರ ಅನಿಸುತ್ತೆ. ಮತ್ತು ಅತಿಯಾಗಿ ಬಳಸ್ತಾರೆ. ನಮ್ಮ ಹೆಣ್ಮಕ್ಳನ್ನ ಕೇಳಿದರೆ ತಿಂಗಳಿಗೆ ಕನಿಷ್ಠ ಅಂದರೆ 2 ಲೀಟ್ರು, ಗರಿಷ್ಠ ಅಂದರೆ 4-5 ಲೀಟ್ರು ಒಂದು ತಿಂಗಳಿಗೆ. ಏನಾಗ್ತದೆ ಯೋಚನೆ ಮಾಡಿ. ಹೀಗೆ ನಾವು ಹೇಳ್ತಾ ಹೋದರೆ ನಿಜವಾಗ್ಲೂ ನಾವು ಎಲ್ಲೆಲ್ಲೋ ದಾರಿ ತಪ್ಪಿದ್ದೀವಿ. ನಮ್ಮನ್ನು ಸರಿಪಡಿಸೋರು ಯಾರ್ಯಾರಿಲ್ಲ, ನಮ್ಮನ್ನು ಸರಿಪಡಿಸ್ಬೇಕಾಗಿರೋರು ನಾವೇ. ನಮ್ಮ ಹಿರಿಯರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರಂದರೆ 4-4:30 ಎದ್ದು ಆ ತಂಪು ಹೊತ್ತಿನಲ್ಲಿ ಕೆಲಸ ಮಾಡ್ಕೊಂಡು ಒಬ್ಬೊಬ್ಬರು 2-3 ಕೆಲಸ ಮಾಡ್ತಾ ಇದ್ರು. ಈಗ ರಾತ್ರಿ 10-11-12 ಗಂಟೆ ತನಕ ಟಿ ವಿ ನೋಡ್ಕೊಂತ ಕೂತ್ಕೊಳ್ಳೋದು, ಬೆಳಗ್ಗೆ 6-7 ಗಂಟೆಗೆ ಎದ್ದು ಕೆಲವೊಬ್ಬರು 8-9 ಗಂಟೆಗೆ ಎದ್ದಾಡ್ತಾರೆ. ಇನ್ನು ಕೆಲಸ ಎಲ್ಲಿಂದ ಆಗ್ತದೆ? ಬಿಸಿಲು ಏರಿದಂಗಲ್ಲ ಏರಿದಂಗಲ್ಲ, ನಿಮ್ಮ ಮುಖನೂ ತಡ್ಕೊಳ್ಳೋಕ್ಕಾಗಲ್ಲ, ನಿಮ್ಮ ಮೈಯನ್ನು ತಡ್ಕೊಳ್ಳೋಕ್ಕಾಗಲ್ಲ. ತಂಪತ್ತಿನಲ್ಲಿ ನೀವು ಎಷ್ಟು ಕೆಲಸ ಮಾಡ್ಬೋದಲ್ವಾ. ಹಿಂದೆ ಅವ್ರು ಹೇಳಿದರು, ಬೇಸಾಯ ನೀನು ಸಹಾಯ, ನಿನ್ನ ಮನಮಂದಿ ಎಲ್ಲ ಸಹಾಯ ಅಂತ. ಸಹಾಯ ಅದು, ಬೇಸಾಯಕ್ಕೆ ಎಷ್ಟು ಜನ ಇದ್ದರೂ ಸಾಕಾಗಲ್ಲ ನಿಜವಾಗ್ಲು ಅಲ್ವಾ. ಸಣ್ಣ ಸಣ್ಣ ಮಕ್ಕಳು ಮಾಡಿದ್ರೂ ಸಾಕಾಗಲ್ಲ, ಹಿರಿಕರು ಸಹ ಈಗಲೂ ಎಷ್ಟೋ ಜನ ದನ ಕಾಯಕ್ಕೆ ಹೋಗ್ತಾರೆ, ಕೆಲಸ ಮಾಡ್ತಾರೆ, ಅದು ಬೇಸಾಯ. ಅದರಿಂದ ದೂರ ಆದಷ್ಟು ಖಂಡಿತವಾಗಿ ನಾವು ಬೆಳವಣಿಗೆ ಆಗೋದಿಲ್ಲ. ಇವತ್ತು ಎಷ್ಟೊಂದು ಯಂತ್ರಗಳು ಬಂದಿದ್ದಾವೆ, ಎಷ್ಟೊಂದು ತಾಂತ್ರಿಕತೆ ಇದೆ, ಅದನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡು ದೊಡ್ಡ ಮಗ್ಗೆ ಒಬ್ಬರು ರಂಗಸ್ವಾಮಿ ಅವ್ರ ಮಗ 1,000 ಹಸುಗಳನ್ನು ಸಾಕೊಂಡಿದ್ದಾರೆ, ನೀವು 1, 2, 4 ಹಸು ಸಾಕ್ಲಿಕ್ಕೆ ಅಯ್ಯಯ್ಯಪ್ಪ ಅಯ್ಯಯ್ಯಪ್ಪ ಅಂತ ಹೇಳ್ತೀರಿ. ಆ ಹುಡುಗ ಇನ್ನೂ ಬಲ್ತಿಲ್ಲ, ಸಣ್ಣ ಮಗು ಇದೆ, ಮದುವೆ ಆಗಿ 1,000 ಹಸುಗಳನ್ನು ಸಾಕಲಿಕ್ಕೆ ಆತನಿಗೆ ಹೆಂಗಾದರೂ ಮನಸ್ಸು ಬಂತು. ಹೆಂಗೆ ಆ ಧೈರ್ಯವನ್ನು ಮಾಡಿದ್ರು ನೋಡಿ, ಈ ಧೈರ್ಯ ಬೇರೆ ಯಾರಿಗೂ ಇರೋದಿಲ್ಲ, ರೈತರಲ್ಲಿರುತ್ತೆ. ಅದನ್ನು ನಾವು ಬಳಸ್ಕೊಳ್ಬೇಕಷ್ಟೆ. ಚೆನ್ನಾಗಿ ಬೆಳಗಿನ ಹೊತ್ತು ತಂಪು ಹೊತ್ತಿನಲ್ಲಿ ದುಡಿದ್ರೆ ನಿಮಗೆ ಸುಸ್ತಾಗೋದಿಲ್ಲ ಅಲ್ವಾ? ಬಿಸಿಲ ಹೊತ್ತಿನಲ್ಲಿ ನೀವೆಷ್ಟು ಶ್ರಮ ಪಡೋಕ್ಕೋದ್ರೂ ಸೋತ್ಬಿಡ್ತೀರಿ. ಒಳ್ಳೆ ರಾಗಿ ಮುದ್ದೆ ತಿಂದರೆ ನೀವು ಸಾಯಂಕಾಲ ತನಕ ತಡೆಯುತ್ತೆ ದೇಹ. ತಟ್ಟೆಗಟ್ಟಲೆ ತಿನ್ನಿ ಅನ್ನನ, ನೀವು 1.5-3 ಗಂಟೆಯಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಬನ್ನಿ, ಮತ್ತೆ ಒಂದು ತಟ್ಟೆ ತಿನ್ನಬೇಕು. ಈ ಥರ ಕಳಪೆ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ನಮ್ಮನ್ನು ಯಾವ ದೇವರಲ್ಲ, ಯಾವ ವೈದ್ಯರಲ್ಲ, ಯಾರೂ ರಕ್ಷಣೆ ಮಾಡೋಕ್ಕಾಗಲ್ಲ. ನಾವು ನಮಗೆ ಗೊತ್ತಿದ್ರೂ ತಪ್ಪು ಮಾಡ್ತಾ ಇದ್ದೀವಿ. ಇದನ್ನು ಸರಿಪಡಿಸೋ ಹೋದರೆ ಖಂಡಿತವಾಗಿ ನಾವು ಉಳಿಯಲ್ಲ ಅಷ್ಟೇ. ಎಷ್ಟೋ ಜನ ಬೇಗ ಬೇಗ ಅಂತ್ಯ ಆಗ್ತೀವಿ, ಜಮೀನು ಇರ್ತವೆ ಅಷ್ಟೇ, ಮತ್ತು ಅದನ್ನು ಅನುಭವಿಸೋರು ಯಾರಿರಲ್ಲ, ಕೊನೆಗೆ ಏನೇನೋ ಆಗಿಹೋಗ್ತದೆ. ಅದಕ್ಕೆ ನಾನು ವಿನಂತಿ ಮಾಡ್ಕೊಳ್ಳೋದು ಬಂಧುಗಳೇ, ನೀವು ಅನ್ನದಾತರಾಗಿ ಹುಟ್ಟಿದಿರಿ, ನಿಮಗೆ ಸಿಕ್ಕಿರೋ ಅವಕಾಶ ಇದು. ಎಂದೆಂದೂ ನೀವು ಕೊರಗಬೇಡಿ, ಸಮಸ್ಯೆ ಅಂತ ಅನ್ಕೋಬೇಡಿ. ಸತ್ಯವಾಗಿ ಹೇಳ್ತೀನಿ, ಯಾರ್ಯಾರೋ ಏನೇನೋ ಆಗಿದ್ದಾರೆ, ಆದರೆ ರೈತರಾಗಿ ಹುಟ್ಟಲಿಕ್ಕೆ ಎಷ್ಟೋ ಜನಗಳಿಗೆ ಯೋಗ ಇಲ್ಲ. ಆ ಸುಯೋಗವನ್ನು ನೀವು ಚೆನ್ನಾಗಿ ಉಪಯೋಗಿಸ್ಕೊಂಡು, ನಮ್ಮ ಹಿರಿಯರು ಕೃಷಿಯಲ್ಲಿ ಹೇಗೆ ಬೆಳೆದ್ರೋ ಅದಕ್ಕಿಂತ ಅತ್ಯುತ್ತಮವಾಗಿ ಬೆಳೀಲಿಕ್ಕೆ ಅವಕಾಶಗಳಿದ್ದಾವೆ. ಅದನ್ನು ಕೆಲವೇ ಕೆಲವು ಜನ ನಮ್ಮ ಸಮಾಜದಲ್ಲಿ ತೋರಿಸಿದ್ದಾರೆ. ನೀವು ರಾಸಾಯನಿಕ ಗೊಬ್ಬರವನ್ನು ಸಂಪೂರ್ಣವಾಗಿ ಬಳಸೋಕ್ಕೆ ಬೇಡ ಅಂತ ಹೇಳಲ್ಲ, ಆದರೆ ಎಷ್ಟು ಮಿತಿ ಇಟ್ಕೋಬೇಕು ಇಟ್ಕೊಳ್ಳಿ. ಆದರೆ ಸಗಣಿ ಗೊಬ್ಬರವನ್ನು ತಪ್ಪದೇ ಬಳಸ್ಕೋಬೇಕು. ಕುಶಾಲನಗರದಲ್ಲಿ ಒಬ್ಬರು ಬೇಬಿ ಶುಂಠಿ ಅಂತಿದ್ದಾರೆ, ಅವ್ರದ್ದು ಜೀವನ ಶುರುವಾಗಿದ್ದು ಕೇವಲ 4-5 ಗುಂಟೆ. ಇವತ್ತು 18 ಎಕರೆ ತೋಟ ಮಾಡಿದರೆ, ಒಳ್ಳೆ ಮನೆ ಕಟ್ಟಿಸಿದರೆ, ಬಂಗ್ಲೋ ಇದ್ದಂಗಿದೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿದ್ದಾರೆ ಯಾವುದರಲ್ಲಿ, ಶುಂಠಿಯಲ್ಲೇ. ಆದರೆ ಆತ ಹೇಳ್ತಾನೆ, ನೀವು ರಾಸಾಯನಿಕ ಗೊಬ್ಬರ ಅಲ್ಲ ಸರ್, ಮೊದಲು ಸಗಣಿ ಗೊಬ್ಬರ ಚೆನ್ನಾಗಿ ಹಾಕ್ಕೋಬೇಕು, ಸುಮ್ಮನೆ ಉಪ್ಪಿನಕಾಯಿ ಥರ ರಾಸಾಯನಿಕ ಗೊಬ್ಬರ ಹಾಕ್ಕೊಂಡು ಕೃಷಿ ಮಾಡಬೇಕು. ನಾನು 10-40 ವರ್ಷದಿಂದ ಮಾಡ್ಕೊತ ಬಂದಿದ್ದೀನಿ, ನನಗೂ ಕೈ ಕೊಟ್ಟಿದ್ದೆ ಸರ್, ನೋಡಿ ಈ ಸಾರಿ ಶುಂಠಿ ಬೆಲೆನೇ ಇಲ್ಲ. ಆತನ ಕೊನೆಯಲ್ಲಿ ಗೊತ್ತಿತ್ತು ಸರ್, ತುಂಬ ಜನ ಸೋಲ್ತಾರಂತ, ನಾನು ಹಾಕಿದ್ದೀನಿ, ಇನ್ನು 1-2 ವರ್ಷ ಆದ್ಮೇಲೆ ಮತ್ತೆ ಬೆಲೆ ಬರುತ್ತೆ ನೋಡಿ ಸರ್ ಅಂತ. ಆತನ ತುಂಬ ಓದಿಲ್ಲ. ಹಾಗೆ ಕೋಟ್ಯಾಂತರ ರೂಪಾಯಿ ಕೃಷಿಯಲ್ಲಿ ದುಡ್ಡು ಮಾಡಿರೋರಿದ್ದಾರೆ, 100,000 ರೂಪಾಯಿ ಕಳ್ಕೊಂಡಿರೋರಿದ್ದಾರೆ, ಮೆತ್ತಗಾಗಿ ಹಾಳಾಗಿರೋರಿದ್ದಾರೆ. ಅದಕ್ಕೆಲ್ಲ ಒಂದು ರೀತಿಯಲ್ಲಿ ನಾವೇ ಕಾರಣರಾಗಿರೋದ್ರಿಂದ ಮಣ್ಣನ್ನು ಚೆನ್ನಾಗಿ ಫಲವತ್ತಾಗಿ ಇಟ್ಕೊಂಡು ಎಲ್ಲರೂ ಕೆಲಸ ಮಾಡ್ತಾ ಹೋಗ್ಬಿಟ್ರೆ, ಈಗ ಇಬ್ಬಿಬ್ಬರು ಆಳುಗಳು ಮಾಡೋದು ಖಂಡಿತವಾಗಿ ನಾವೆಲ್ಲ ಮಾಡ್ಬೋದು ಮನೆಯವರಲ್ವ. ಅದಕ್ಕೆ ಹೇಳಿದ್ದು, ನೀನು ಮಾಡಿದ್ದು ಉತ್ತಮ, ಮಗ ಮಾಡಿದ್ದು ಮಧ್ಯಮ, ಆಳು ಮಾಡಿದ್ದು ಹಾಳು ಅಂತ. ಟಿವಿ ನೋಡ್ರಿ, ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ, ಯಾಕೆ ಅತಿಯಾಗಿ ನೋಡಕ್ಕೆ ಹೋಗ್ತೀರಲ್ವ? ನಮ್ಮ ನಿಮ್ಮ ಬದುಕನ್ನು ಅಲ್ಲಿ ತೋರಿಸೋದು. ರೇಡಿಯೋ ಕೇಳ್ಕೊಳ್ಳಿ, ನೀವು ಕೆಲಸ ಮಾಡ್ಕೊಂತ ರೇಡಿಯೋ ಕೇಳ್ಬೋದು, ನಿಮಗೆ ಏನು ಅಡ್ಡಿ ಮಾಡೋದಿಲ್ಲ. ಆಮೇಲೆ ಬೇಡವಾದ್ದು ನಿಮಗೆ ಏನೇನು ಹೇಳೋದಿಲ್ಲ ರೇಡಿಯೋದಲ್ಲಿ ಅಲ್ವಾ? ಪತ್ರಿಕೆ ಎಷ್ಟು ಬೇಕಷ್ಟು ಓದ್ಕೊಳ್ಳಿ, ಅದರಲ್ಲೂ ಸಿಗ್ಬೋದೇನೆ ನಿಮ್ಗೆ ಹುಡುಕಿದ್ರೆ. ಆದರೆ ಜ್ಞಾನವಂತರಾಗಿ, ಶಕ್ತಿವಂತರಾಗಿ, ಹಣವಂತರಾಗಿ ಬೆಳೀಲಿಕ್ಕೆ ಖಂಡಿತವಾಗಿಯೂ ನಿಮಗೆಲ್ಲ ಅವಕಾಶಗಳಿರೋದ್ರಿಂದ, ಈ ಸಂದರ್ಭದಲ್ಲಿ ನಾವು ಸಂಪನ್ಮೂಲಗಳನ್ನು ಹೇಗೆ ಕ್ರೋಢೀಕರಣ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಆಗಿಂದಾಗಿ ಯೋಚನೆ ಮಾಡಬೇಕು. ಈಗ ಇವತ್ತು ನಾವು ನೀವು ಸೇರ್ಕೊಂಡಿದ್ವಿ, ಯಾಕಂದರೆ ಏನೋ ಒಂದು 4-8 ಜನಕ್ಕೆ ಪ್ರಶಸ್ತಿ ಸಿಗ್ಬೋದು ಅಲ್ವಾ, ಕುಟುಂಬದವರು ಬಂದಿರ್ಬೋದು, ಇನ್ನು ಕೆಲವೊಬ್ಬರು ರೇಡಿಯೋ ಕೇಳ್ಕೊಂಡು ಬಂದ್ವಿ ಅಂತ ಹೇಳಿದರು, ಕೆಲವೊಬ್ಬರು ಸ್ವಾಮೀಜಿಯವರು ಹೇಳಿದ್ದಾರೆ, ಇನ್ನು ನಮ್ಮಂಥರು ನಿಮ್ಮಂಥರು ಹೇಳಿದ್ದೀವಿ ಬಂದಿದ್ದಾರೆ. ಇಲ್ಲಿ ಉದ್ದೇಶ ಏನಂದರೆ, ನಮ್ಮನ್ನು ನಾವು ಪರಿಷ್ಕರಣೆ ಮಾಡ್ಕೊಳ್ಬೇಕು, ನಮ್ಮನ್ನು ನಾವು ಇನ್ನೂ ಶ್ರೀಮಂತಿಕೆಯಿಂದ ಬೆಳೆದುಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಅದೇ ಇರೋದು, ಕೆಲವೊಂದು ಸಾರಿ ಅವಕಾಶಗಳೇ ಸಿಗೋದಿಲ್ಲ. ಸ್ವಾಮೀಜಿ ಕೇಳ್ತಾ ಇದ್ರು, ತೆಂಗಿನಲ್ಲಿ ಹಾಲು ಸಾಕ್ಕೋಬೋದಾ ಅಂತ. ಎಷ್ಟೋ ಜನ ತುಂಬ ತಪ್ಪುಗಳು ಮಾಡಿದ್ದೀವಿ. 10-10 ಹಾಕಿ ತೆಂಗನ್ನು, 20-22 25 ಹಾಕಿ ಎಲ್ಲ ಕೂಡ್ಕೊಂಡ್ರೆ ತೆಂಗಿನಲ್ಲಿ ಫಸಲು ಸರಿ ಬರೋದಿಲ್ಲ. ಮತ್ತೆ ಅದರಲ್ಲಿ ಅಡಿಕೆ ಹಾಕಿ, ಯಾಕಂದರೆ ಬೆಲೆ ಬಂತಲ್ಲ, ಮತ್ತೆ ಹಾಳಾಗೋದು. ಅಡಿಕೆ ಸುಮ್ಮನೆ ಗಿಡ ನಿಂತಿರುತ್ತೆ, ಮೇಲೆ ಬೆಳೆಯೋದಿಲ್ಲ, ಯಾಕಂದರೆ ನೆರಳು ಹೆಚ್ಚಿಗಿದ್ರೆ ಅಡಿಕೆ ಸರಿ ಬರೋದಿಲ್ಲ. ಇನ್ನು ತೆಂಗಿನಲ್ಲಿ ಹಲಸು ಹಾಕ್ಕೊಂಡ್ರೆ 2 ವೈರಿ ಬೆಳೆಗಳೇ, ಬರೀ ನಾವು ನೀವು ವೈರಿಗಳಂತ ಅನ್ಕೊಂತೀವಿ, ಬೆಳೆಗಳಲ್ಲೂ ಇದ್ದಾವೆ, ಜೀವಿಗಳಲ್ಲೂ ಇದ್ದಾವೆ, ಒಂದ್ರನ್ನ ಕಂಡ್ರೆ ಇನ್ನೊಂದು ಆಗೋದಿಲ್ಲ. ಹಲಸು ಬೆಳೀತಾ ಬೆಳೀತಾ ತೆಂಗಿಗೆ ಸಮಸ್ಯೆ ಆಗುತ್ತೆ, ತೆಂಗು ಬೆಳೀತಾ ಬೆಳೀತಾ ಹಲಸಿಗೆ ಸಮಸ್ಯೆ ಆಗುತ್ತೆ. ತೆಂಗಿಗೆ ಹೆಚ್ಚು ನೀರು ಬೇಕು, ಹಲಸಿಗೆ ಬಹಳ ಕಡಿಮೆ ನೀರು ಬೇಕು, ಇಲ್ಲದ್ರೂ ನಡೀತದೆ. ಹೀಗೆ ಆ ಯೋಚನೆಗಳನ್ನು ನಾವು ನಮ್ಮ ಕೃಷಿಯಲ್ಲಿ ಇಟ್ಕೊಂಡು ಹೋದಷ್ಟು ಬಹಳ ಒಳ್ಳೆಯದು. ಈಗ ನೋಡಿ, ತುಂಬ ಜನ ಸಿಂಧಿ ಹಸುಗಳನ್ನು ಸಾಕ್ಕೊಂಡಿದ್ದೀರಿ, ನಾಟಿ ಹಸುಗಳು ಬೇಡವೇ ಬೇಡ ಅಂತ, ಯಾಕಂದರೆ ದುಡ್ಡು ಅಲ್ವಾ. ಆದರೆ ನಾಟಿ ಹಸುವಿನ ಗೋಮೂತ್ರ, ನಾಟಿ ಹಸುವಿನ ಹಾಲು, ನಾಟಿ ಹಸುವಿನ ಇತರೆ ಗುಣಗಳನ್ನು ಲೆಕ್ಕ ಹಾಕಿದರೆ ರಾಗಿ ಥರ, ನೀವು ಇಷ್ಟು ಮುದ್ದೆ ಊಟ ಮಾಡಿದರೆ ಅದರ 4 ಅಕ್ಕಿಗೆ ಸಮ ಅಲ್ಲ, 10 ಅಕ್ಕಿಗೆ ಸಮ ರಾಗಿ. ಹಾಗೆ ನಾಟಿ ಹಸುವಿನ ಹಾಲು, ನಾಟಿ ಹಸುವಿನ ತುಪ್ಪ, ನಾಟಿ ಹಸುವಿನ ಬೆಣ್ಣೆ, ನಾಟಿ ಹಸುವಿನ ಮೂತ್ರ, ನಾಟಿ ಹಸುವಿನ ಸಗಣಿ, ಎಲ್ಲದು ಉತ್ಕೃಷ್ಟವಾದದ್ದು. ನೋಡಿ ಒಂದೇ ಒಂದು ಹೇಳ್ತೀನಿ ನಿಮಗೆ, ಒಂದು ಗ್ರಾಮು ಸಗಣಿಯಲ್ಲಿ, ನಾಟ್ಯ ಹಸುವಿನ ಸಗಣಿಯಲ್ಲಿ ಒಂದು 500-600 ಕೋಟಿ ಸೂಕ್ಷ್ಮಜೀವಿ ಇರುತ್ತೆ ಅಂತ ಹೇಳ್ತಾರೆ. ಅದೇ ಸಿಂಧಿ ಹಸುವಿನ ಸಗಣಿಯಲ್ಲಿ 50-100 ಕೋಟಿ ಸೂಕ್ಷ್ಮಜೀವಿ ಇರುತ್ತಂತ, ಅಂದರೆ 5-6 ಪಟ್ಟು ಕಡಿಮೆ ಆಯಿತು. ಇನ್ನು ಹಾಲಿಂದಾಗಲಿ ತುಪ್ಪದ್ದಾಗಲಿ ಬೆಣ್ಣದಾಗಲಿ ವ್ಯತ್ಯಾಸವೇ. ಹಾಗಾಗಿ ನಮ್ಮ ನಮ್ಮ ಇತಿಮಿತಿಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಕಷ್ಟ. ನಾವು ಹೀಗೆ ಅಡ್ಡದಾರಿ ಹಿಡಿದ್ರೆ, ಅಡ್ಡದಾರಿ ಅಂದರೆ ದುಡಿದಲನೇ ಇರೋದು, ಆರೋಗ್ಯ ಕೆಡಿಸ್ಕೊಂಡು ಏನನ್ನೋ ತಿನ್ಕೊಂಡಿರೋದು. ಈಗ ರೈತರ ಮನೆಯಲ್ಲೂ ಆರಾಮಾಗಿ ಬಿಸ್ಕಿಟ್ ಸಿಗ್ತವೆ. ಯಾರು ನೆಂಟರು ಬಂದರೆ, ಯಾರು ಬಂದರೂ ಮೊದಲು ತಂದು ಅಲ್ಲೇ ಕೊಟ್ಬಿಡ್ತೀರಿ ತಟ್ಟೆಲ್ಲಿ ಹಾಕ್ಕೊಂಡು. ಇನ್ನು ಕೋಲ್ಡ್ ಡ್ರಿಂಕ್ಸು ಆರಾಮಾಗಿ ಸಿಗ್ತವೆ ಹಳ್ಳಿ ಮನೆಗಳಲ್ಲಿ, ಮಾರಾಟ ಮಾಡೋರು ಇದ್ದಾರೆ. ಅದು ನೋಡಿಕೊಂಡು ಒಬ್ಬರಿಗೆ ಹರಾಜು ಕೊಟ್ಬಿಟ್ಟಿದ್ದೀರಿ. ಆಸ್ಪತ್ರೆಗಳಿಗೆ ನಾವು ನೀವು ಖರ್ಚು ಮಾಡುತ್ತಿರುವುದು ಎಷ್ಟಂತ ಲೆಕ್ಕ ಹಾಕಿದರೆ ಅದು ಅಗಾಧವಾದದ್ದು, ಅಗಾಧವಾದದ್ದು. ಹಾಗಾಗಿ ನಮ್ಮ ಭೂಮಿಯನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ, ಆಗ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಅಷ್ಟು ಬೇಗ ನಾವು ನಲುಗೋದಿಲ್ಲ. ವಿಜಯ ಕರ್ನಾಟಕ ಪತ್ರಿಕೆಯವರು ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರೆ, ಸ್ವಾಮೀಜಿಯವರ ತೋಟಕ್ಕೆ ಹೋಗಿ ಬಂದಿದ್ದೀರಲ್ವ, ಚೆನ್ನಾಗಿದೆ ತೋಟ, ಅಲ್ಲಿನೂ ನಾವು ಕಲಿಯೋದಿದೆ. ಈ ಒಂದು ಸಂದರ್ಭದಲ್ಲಿ ನೀವೆಲ್ಲ ಜೀವನವನ್ನು ಮತ್ತಷ್ಟು ಉತ್ತಮಗೊಳಿಸಿ, ನೀವು ಚೆನ್ನಾಗಿದ್ದರೆ ಖಂಡಿತವಾಗಿಯೂ ಸಮಾಜ ಚೆನ್ನಾಗಿರುತ್ತೆ, ದೇಶ ಚೆನ್ನಾಗಿರುತ್ತೆ. ನೀವು ಕೆಟ್ಟರೆ ಖಂಡಿತವಾಗಿಯೂ ಬೇರೆಯರಿಗೂ ಅನಾನುಕೂಲಗಳು. ಒಳ್ಳೆಯದಾಗಲಿ ರೈತ ಬಂಧುವರೇ, ನಮಸ್ಕಾರ. ಇದುವರೆಗೆ ಹಾಸನ ಆಕಾಶವಾಣಿಯ ಪ್ರಸಾರ ನಿರ್ವಾಹಕರಾದ ಡಾಕ್ಟರ್ ವಿಜಯ್ ಅಂಗಡಿ ಅವರ ವಿಚಾರಗಳನ್ನ ಕೇಳಿದಿರಿ. ಈಗ ಕೇಳಿ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಕೆಆರ್ ಮಂಗಳಾ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ಜಿಲ್ಲೆಯ ಕೃಷಿಕರು ಏಕಬೆಳೆಯತ್ತ ಹೆಚ್ಚು ಒಲವನ್ನು ತೋರುತ್ತಿದ್ದು ಸಮಗ್ರ ಕೃಷಿಯತ್ತ ಚಿತ್ತ ಹರಿಸಬೇಕಿದೆ ಎಂದು ಮಂಗಳಾ ಅವರು ತಿಳಿಸಿದರು. ತೋಟಗಾರಿಕೆ ಬೆಳೆಗಳನ್ನು ಮಾಡಲು ಜಿಲ್ಲೆಯ ವಾತಾವರಣ ಸೂಕ್ತವಾಗಿದ್ದು ಇದರ ಸದ್ಬಳಕೆಯನ್ನ ಮಾಡಿಕೊಳ್ಳಬೇಕು ಎಂದು ಅವರು ಕರೆ ನೀಡಿದರು. ಎಲ್ಲರಿಗೂ ಈ ಕಾರ್ಯಕ್ರಮ ಒಂದು ನಿಜವಾಗ್ಲೂ ಒಂದು ಒಳ್ಳೆಯ ಕಾರ್ಯಕ್ರಮ. ನಾವು ಸಾಮಾನ್ಯವಾಗಿ ಚಲನಚಿತ್ರದಲ್ಲಿ ಮಾತ್ರ ಕಂಡಿದ್ದೇವೆ, ಸೂಪರ್ ಸ್ಟಾರ್, ಸೂಪರ್ ಹೀರೋ, ಸೂಪರ್ ಹೀರೋಯಿನ್. ಆದರೆ ರೈತ ವರ್ಗದಲ್ಲಿ ಅಂದರೆ ಸಾಕಷ್ಟು ಪರಿಶ್ರಮ ಮಾಡ್ತಾರೆ. ಪರಿಶ್ರಮ ಮಾಡೋದ್ರ ಜೊತೆಗೆ ನಾವು ಇಲಾಖೆಗಳು, ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಹಲವಾರು ಇಲಾಖೆಗಳಿದ್ದಾವೆ. ಹಾಗೂ ವಿಶ್ವವಿದ್ಯಾಲಯಗಳಲ್ಲೂ ಸಾಕಷ್ಟು ರಿಸರ್ಚ್ ಸಂಶೋಧನಾ ಕಾರ್ಯಕ್ರಮವನ್ನು ಮಾಡ್ತಾನೇ ಇದ್ದಾರೆ. ಬಟ್ ನಿಜವಾದ ವಿಜ್ಞಾನಿಗಳು ಯಾರಂದರೆ ರೈತರೇ. ರೈತರು ಪ್ರತಿದಿನ ಒಂದು ಸವಾಲುಗಳನ್ನು ಎದುರಿಸ್ತಾನೆ ಇರೋದು. ಒಂದು ತರಕಾರಿ ಬೆಳೆಯಾಗಿರ್ಬೋದು, ಬೀಜದಿಂದ ತಗೊಂಡು ನಾವು ಮಾರುಕಟ್ಟೆವರೆಗೆ ರೈತರು ಒಂದು ಸವಾಲುಗಳನ್ನೇ ಎದುರಿಸ್ತಿರೋದು. ರೈತರು ಒಂದು ಬೀಜ ಒಂದು ಆಯ್ಕೆ ಮಾಡಿದಾಗ ಅದು ಒಳ್ಳೆಯ ರೀತಿಯಲ್ಲಿ ಇಳುವರಿ ಕೊಟ್ಟರೆ ಪರವಾಗಿಲ್ಲ. ಸಾಕಷ್ಟು ರೈತರಿಗೆ ಮೋಸ ಆಗ್ತಿರೋದು ಬೀಜದಲ್ಲೇ. ತುಂಬ ರೈತರು ಕಂಪನಿಗಳು, ಸಾಕಷ್ಟು ಕಂಪನಿಗಳು ನಮ್ಗೆ ಗೊತ್ತಿರೋ ಹಾಗೆ, ನಾವು ಓದುತ್ತಿರಬೇಕಾದ್ರೆ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಕೆಲವು ಕಂಪನಿಗಳು ಮಾತ್ರ ಇದ್ವು. ಬಟ್ ಈಗ ಅಂದರೆ ಸಾಕಷ್ಟು ಕಾಂಪಿಟೇಷನ್, ಅವರವರೇ ಕಂಪನಿಗಳಲ್ಲೇ ಕಾಂಪಿಟೇಷನ್, ಮತ್ತು ಹೊಸ ಹೊಸ ತಳಿಗಳನ್ನು ರೈತರಿಗೆ ಕೊಡ್ತಾ ಇದ್ದಾರೆ. ರೈತರು ಮೋಸ ಹೋಗ್ತಿರೋದೇ ಕೆಲವು ಬೀಜದಿಂದಲೇ ಮೋಸ ಮಾಡ್ತಿದ್ದಾರೆ ರೈತರಿಗೆ. ಸೊ ಅದು ಒಂದು ದೊಡ್ಡ ಸವಾಲು. ಆ ಬೀಜನ ಪ್ರತಿ ಅವರು ಯಾವ ರೀತಿ ಬೇಸಾಯ ಮಾಡ್ತಾರೆ, ಬೇಸಾಯ ಮಾಡಿ ನಂತರ ಕೊನೆಗೆ ಕಡೆ ಒಂದು ಯಾವುದೇ ರೀತಿ ಬೆಳೆ ಬರೋಷ್ಟರಲ್ಲಿ ಮಾರುಕಟ್ಟೆ ರೈತರಿಗೆ ಸರಿಯಾದ ಮಾರುಕಟ್ಟೆ ಸಿಗುವುದಿಲ್ಲ ರೈತರಿಗೆ. ಅದಕ್ಕೆ ಪ್ರತಿ ಒಂದು ಬೆಳೆ ಬೆಳಿಬೇಕಾದ್ರೂ ಬೇಜಾರು. ಯಾವ ಮಾರುಕಟ್ಟೆನೇ ನಾವು ಆಕ್ಚುಲಿ, ನಾನು ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಕೃಷಿಕರ ಒಂದು ತೋಟಗಳಿಗಾಗಲಿ ಜಮೀನಾಗಲಿ ಹೋಗ್ತಾ ಇರಬೇಕಾದ್ರೆ ರೈತರದ್ದು ಒಂದೇ ಒಂದು ಸಮಸ್ಯೆ, ಮೇಡಮ್ ನಾವು ಯಾವುದೇ ಬೆಳೆ ಬೆಳೆದ್ರೂ ಕೂಡ ನಮಗೆ ಅದಕ್ಕೆ ಸರಿಯಾದ ಮಾರುಕಟ್ಟೆ ಸಿಗುವುದಿಲ್ಲ ಅಂತ. ಅದು ನಿಜವಾಗ್ಲೂ ಒಂದು ಸಮಸ್ಯೆನೇ ಹೌದು. ಆಲ್ಮೋಸ್ಟ್ ಇವಾಗ ಒಂದು ಬೆಳೆ ಅಂದರೆ ಒಂದು 4 ತಿಂಗಳಿಂದ ಅಂದರೆ ಯಾವುದೇ ಕಡಿಮೆ ಇಲ್ಲ ಅಂದರೆ 4-6 ತಿಂಗಳಾಗಿ ತರಕಾರಿ ಬೆಳೆ ಬೆಳೆದ್ರೂ ಕೂಡ ಕಡೆಗೆ ಅವರಿಗೆ ಕೆಜಿಗೆ ಒಂದು 10 ರೂಪಾಯಿನೂ ಸಿಗಲ್ಲ ರೈತರಿಗೆ. ಅವರು ಅಷ್ಟು ಶ್ರಮ ಪಟ್ಟು ಅವರು ಏನೇ ಬೆಳೆದ್ರು ಕೂಡ ಅಷ್ಟು ಅವರ ಹಣ ಬಂಡವಾಳನ ಹಾಕಿರ್ತಾರೆ, ಕಡೆಗೆ ಬಂದರೂ ಕೂಡ ಅವರಿಗೆ ಲಾಭ ಒಂದು ಕಾಣದೇ ಇಲ್ಲ. ಹಾಗಾಗಿ ಮೋಸ್ಟ್ಲಿ ಎಲ್ಲಾ ರೈತರು ತಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಿ ಮಾಡಲಿ. ಯಾಕಂದ್ರೆ ರೈತ ಜೀವನದಲ್ಲಿ ಅಂದರೆ ಅವರು ಅನುಭವಿಸಿರುವ ನೋವು ಅದು. ಎಷ್ಟೇ ಕಷ್ಟಪಟ್ಟು ನಮಗೆ ಅದರಿಂದ ಲಾಭ ಸಿಗ್ತಾ ಇಲ್ಲ, ಬಟ್ ಆದರೂ ಕೂಡ ತುಂಬಾ ಜನ ರೈತರು ಈಗಾಗಲೇ ಜಂಟಿ ನಿರ್ದೇಶಕರು ಹೇಳಿದ್ರು, ಒಂದು ಬೆಳೆಯನ್ನು ಬೆಳೆದ್ರೆ ಖಂಡಿತವಾಗ್ಲೂ ಲಾಭ ಇಲ್ಲ. ಉದಾಹರಣೆಗೆ ನಾವು ತೋಟಗಾರಿಕೆ ಇಲಾಖೆ ಸಂಬಂಧಿಸಿದ್ದದು, ಹಾಸನ ಜಿಲ್ಲೆಯಲ್ಲಿ ನಾವು ಕಂಡಾಗೆ ನಮ್ಮ ತವರು ಜಿಲ್ಲೆ ಹಾಸನ ಆಗಿರೋದ್ರಿಂದ ಸುಮಾರು ನಾನು ಚಿಕ್ಕದಿಂದ ಬೇಸಿಗೆ ರಜದಲ್ಲಿ ನೋಡ್ತಿದ್ವಿ ಆಲೂಗೆಡ್ಡೆ ಬೆಳೆ ನಮ್ಮ ಒಂದು ಹಾಸನದ ಒಂದು ಒಂದು ಪ್ರಸಿದ್ಧಿ ಹೊಂದಿರುವಂತ ಬೆಳೆ. ಸುಮಾರು 40-45 ಸಾವಿರ ಹೆಕ್ಟೇರ್ ಅಷ್ಟು ಆಲೂಗೆಡ್ಡೆ ಬೆಳೆನ ಬೆಳೀತಿದ್ರು. ಆದ್ರೆ ಇವಾಗ ಕಳೆದ ಒಂದು 4-5 ವರ್ಷದಿಂದ ಕೇವಲ ಒಂದು 4-5 ಸಾವಿರ ಹೆಕ್ಟೇರ್, ಅದರಲ್ಲೂ ಈ ವರ್ಷ 3,000 ಹೆಕ್ಟೇರ್ ಅಷ್ಟು ಆಲೂಗೆಡ್ಡೆ ಬೆಳೆ ಮಾತ್ರ ನಾವು ಕಾಣಲಿಕ್ಕೆ ಸಿಗ್ತಾ ಇದ್ದೇವೆ. ಇದರಲ್ಲಿ ಕಾಣೋದು ಏನಂತ ಹೇಳಿದ್ರೆ, ರೈತರು ಒಂದು ಬೆಳೆ ಆಯ್ಕೆಯಲ್ಲೂ ಕೂಡ ನಮ್ಗೆ ಈಸಿ ಸುಲಭವಾಗಿ ಲಾಭ ಸಿಗ್ಬೇಕು. ಸಾಕಷ್ಟು ಹಾಸನ ಜಿಲ್ಲೆ ಎಲ್ಲಾ ಜಮೀನುಗಳಲ್ಲಿ ಈ ಮೇ ತಿಂಗಳ 3ನೇ ವಾರ ಎಲ್ಲಾ APMCಯಲ್ಲಿ ಆಲೂಗೆಡ್ಡೆ ಚೀಲಗಳನ್ನ ತಗೊಂಡೋಗ್ತಾ ಇದ್ರು. ಎಲ್ಲಾ ರೈತರು ಖುಷಿಯಿಂದ ತಗೊಂಡೋಗ್ತಿದ್ರು. ಅದೊಂಥರ ಚಿನ್ನದ ಬೆಳೆ ಅಂತಾನೆ ನಮ್ಮ ಹಾಸನ ಜಿಲ್ಲೆಗೆ ಪ್ರಸಿದ್ಧ ಆಗಿರೋದು. ಬಟ್ ಇವಾಗ ಏನಾಗಿದೆ ಅಂದ್ರೆ, ಆಲೂಗೆಡ್ಡೆ ಬಂದು ಎಲ್ಲರ ಜಮೀನಿನಲ್ಲಿ ಜೂನ್ ತಿಂಗಳಲ್ಲಿ ಬರೀ ಜೋಳನ್ನೇ ನೋಡ್ತೀವಿ ನಾವು. ಜೋಳ ಒಂದೇ ಬೆಳೆ, ಎಲ್ಲ ಬೇರೆ ಬೆಳೆಗೂ ಹೋಗ್ತಾ ಇಲ್ಲ, ಒಂದೇ ಬೆಳೆ ಜೋಳವನ್ನು ಮಾತ್ರ ಅವಲಂಬಿಸಿದ್ದಾರೆ. ಹಾಗಾಗಿ ನಮ್ಮ ಒಂದು ಹಾಸನದ ಆಲೂಗೆಡ್ಡೆ ಎಂಬುದು ಯಾವ ಮಾರ್ಕೆಟಲ್ಲೂ ಇವಾಗ ಸಿಗ್ತಾ ಇಲ್ಲ. ಅದರಲ್ಲೂ ಇವಾಗ ಎರಡು ಬೆಳೆ ಆಗಿ ಮಾಡ್ತಿದ್ದಾರೆ. ಬಟ್ ಆದರೂ ಕೂಡ ಖರೀಫಲ್ಲಿ ಏನು ಮಳೆ ಆದಾಗ ನಮಗೆ ಆಲೂಗೆಡ್ಡೆ ಹಾಸನ ಜಿಲ್ಲೆ ಎಲ್ಲ ನಾವು ಜಮೀನಲ್ಲಿ ಹೋಗ್ತಿರ್ಬೇಕಾದ್ರೆ ಬೇಲೂರು ಆಗಿರ್ಬೋದು, ಹಾಸನ ತಾಲೂಕು, ಹೊಳೆನರಸೀಪುರ ಎಲ್ಲ ತಾಲೂಕಿನಲ್ಲಿ ಕೂಡ ನಾವು ಆಲೂಗೆಡ್ಡೆನ ಅಷ್ಟು ಬೆಳೀತಿದ್ದವರು ಎಲ್ಲ ಜೋಳಕ್ಕೆ ರೈತರು ಅವಲಂಬನೆ ಆಗಿದ್ದಾರೆ. ಅದರಲ್ಲೇ ಗೊತ್ತಾಗ್ತಿದೆ ರೈತರು ಅಂದರೆ ಸಾಕಷ್ಟು ಕೂಲಿ ಕಾರ್ಮಿಕರ ಸಮಸ್ಯೆ ಇದೆ, ಖಂಡಿತವಲ್ಲ ಅದು ಇಲ್ಲ ಅಂತ ಇಲ್ಲ. ಬಟ್ ಆದರೂ ಒಂದು ಏನಂದ್ರೆ, ನಮ್ಮ ಇಲಾಖೆಯಿಂದಲೂ ಸಾಕಷ್ಟು ನಾವು ಈ ಒಂದು ಕೂಲಿ ಕಾರ್ಮಿಕರ ಒಂದು ಸಮಸ್ಯೆಯನ್ನು ಎದುರಿಸಲಿಕ್ಕೋಸ್ಕರ ಸಾಕಷ್ಟು ಮೆಕನೈಸೇಷನ್ ಯಾಂತ್ರೀಕರಣ ಕೂಡ ಬಂದಿದೆ. ಪ್ರತಿಯೊಂದು ನಾಟಿ ಮಾಡುವ ಸಮಯದಲ್ಲೂ ಕೂಡ ಕೆಲವೊಂದು ಯಾಂತ್ರೀಕರಣವನ್ನು ನಾವು ಬಳಸ್ಬೋದು. ಈಗ ಉದಾಹರಣೆಗೆ ಆಲೂಗೆಡ್ಡೆಯಲ್ಲಿ ಕೂಲಿ ಆಳುಗಳು ಸಿಗ್ತಾ ಇಲ್ಲ, ಅದಕ್ಕೂ ಕೂಡ ಟ್ರ್ಯಾಕ್ಟರ್ನ ನೀವು ಜೋಡಿಸ್ಕೊಂಡು ಮೋಲ್ಡ್ ನೀವು ಟ್ರ್ಯಾಕ್ಟರ್ ಡೋನ್ ನಾವು ಬಿತ್ತನೆಗೂ ಕೂಡ ಉಪಯೋಗ ಮಾಡಬಹುದು ಅಂತ ವಿಧಾನನೂ ಕೂಡ ನಾವು ಪರಿಚಯ ಮಾಡಿಸಿಕೊಟ್ಟಿದ್ದೀವಿ. ಹಾಗಾಗಿ ಕೃಷಿಯಲ್ಲಿ ಏನು ಅಂದ್ರೆ, ತಮ್ಮ ಸಾಂಪ್ರದಾಯಿಕ ಪದ್ಧತಿಗಳ ಜೊತೆಗೆ ಸಾಕಷ್ಟು ಹಲವಾರು ತಂತ್ರಜ್ಞಾನ ಕೂಡ ಬಂದಿದೆ. ಅಂತ ತಂತ್ರಜ್ಞಾನಗಳನ್ನು ಬಳಕೆ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಅದರ ಲಾಭವನ್ನು ಪಡೆದುಕೊಂಡ್ರೆ ಖಂಡಿತ ನಾವು ನಮ್ಮ ಆರ್ಥಿಕ ಮಟ್ಟವನ್ನು ಸುಧಾರಿಸಬಹುದು. ನಮ್ಮ ಮುಖ್ಯ ಉದ್ದೇಶ ಕೃಷಿಯಲ್ಲಿ ಏನು ಅಂದ್ರೆ, ನಾವು ಎಲ್ಲರೂ ಒಂದೇ ಒಂದು ಇಳುವರಿ ಜಾಸ್ತಿ ತಗೋಬೇಕು. ಇಳುವರಿ ಒಂದು ಯಾವುದೇ ಬೆಳೆ ಆಗಿರ್ಬೋದು, ಪ್ರತಿ ಬೆಳೆಯಲ್ಲೂ ಕೂಡ ಇಳುವರಿ ಜಾಸ್ತಿ ತಗೊಂಡು ನಾವು ಅದರಲ್ಲಿ ನಮ್ಮ ಇನ್ಕಮ್ ಅನ್ನು ಜಾಸ್ತಿ ಮಾಡೋದು ಒಂದೇ ನಮ್ಮ ರೈತರದ ಭಾವನೆ. ಬಟ್ ಅದರ ಜೊತೆಗೆ ನಮ್ಮ ಮಣ್ಣಿನ ಆರೋಗ್ಯ ಕೂಡ ಮುಖ್ಯ ಆಗಿದೆ. ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ನಾವು ಏನು ಬಿಟ್ಟು ಹೋಗ್ತೀವಿ ಅದು ಸಾಕಷ್ಟು ಮುಖ್ಯವಾಗಿರೋದು ನಮ್ಮ ರೈತರದ ಭಾವನೆ. ಬಟ್ ಅದರ ಜೊತೆಗೆ ನಮ್ಮ ಮಣ್ಣಿನ ಆರೋಗ್ಯ ಕೂಡ ಮುಖ್ಯ ಆಗಿದೆ. ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ನಾವು ಏನು ಬಿಟ್ಟು ಹೋಗ್ತೀವಿ ಅದು ಸಾಕಷ್ಟು ಮುಖ್ಯವಾಗಿರೋದು. ಕೇವಲ ನಾವು ರಸಗೊಬ್ಬರ ಆಗಿರ್ಬೋದು, ಮತ್ತೆ ಈಗಿನ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ಕಳೆನಾಶಕ ಹೊಡೆಯೋದು ನಮ್ಮ ರೈತರದ ಭಾವನೆ. ಬಟ್ ಅದರ ಜೊತೆಗೆ ನಮ್ಮ ಮಣ್ಣಿನ ಆರೋಗ್ಯ ಕೂಡ ಮುಖ್ಯ ಆಗಿದೆ. ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ನಾವು ಏನು ಬಿಟ್ಟು ಹೋಗ್ತೀವಿ ಅದು ಸಾಕಷ್ಟು ಮುಖ್ಯವಾಗಿರೋದು. ಕೇವಲ ನಾವು ರಸಗೊಬ್ಬರ ಆಗಿರ್ಬೋದು, ಮತ್ತೆ ಈಗಿನ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ಕಳೆನಾಶಕ ಹೊಡೆಯೋದು ಬರುತ್ತಾರೆ ಮಾದೇವನ ಸಾಕಾರ ಅಕ್ಕಾಳ ವರವ ಕರುಣಿಸಯ್ಯ ನೀವೇ ಆಧಾರ ಅವ್ರಿ ಅಕ್ಕಾಳ ವರವ ಕರುಣಿಸಯ್ಯ ನೀವೇ ಆಧಾರ ಆ ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಶೃಂಗಾರ ತೇರು ಸಿಂಗಾರ ಕಳಸ ಬಂಗಾರ ಹುಲಿಯೇ ಶೃಂಗಾರ ಹುಲಿಯ ಶೃಂಗಾರ ಗಿರಿಯ ಮ್ಯಾಲೆ ಮಾದೇವನ ಸಾಕಾರ ಹುಲಿಯ ಶೃಂಗಾರ ಗಿರಿಯ ಮ್ಯಾಲೆ ಮಾದೇವನ ಸಾಕಾರ ಬಾಗಿಲ ಮರೆಯಲ್ಲಿ ಬಾಗಿ ನೋಡೋನ್ಯಾರು ಮಾದೇವನ ಸಾಕಾರ ಬಾಗಿಲ ಮರೆಯಲ್ಲಿ ಬಾಗಿ ನೋಡೋನ್ಯಾರು ಮಾದೇವನ ಸಾಕಾರ ಬಾಗಿ ನೋಡಪ್ಪ ಬಡತನವ ನೀವೇ ಆಧಾರ ಬಾಗಿ ನೋಡಪ್ಪ ಬಡತನವ ನೀವೇ ಆಧಾರ ಸಾಕಾರ ಅಪ್ಪ ಮಾದೇವ ಎಷ್ಟೊತ್ತು ಸುಖನಿದ್ದೆ ನೀವೇ ಸಾಕಾರ ಮಜ್ಜಾಣ ಬಂದವೆ ಒಳೆಯಿಂದ ಮಾದೇವ ನೀವೇ ಆಧಾರ ಮಜ್ಜಾಣ ಬಂದವೆ ಒಳೆಯಿಂದ ಮಾದೇವ ನೀವೇ ಆಧಾರ ಆ ಮಹಾದೇವ ನೀವೇ ಆಧಾರ ಮಜ್ಜಾಣ ಬಂದವೆ ಹೊಳೆಯಿಂದ ಮಹಾದೇವ ನೀವೇ ಆಧಾರ ಮಗ್ಗು ಬಂದಾವೇ ಧರಿಸೇಳು ಮಹಾದೇವು ನೀವೇ ಸಾಕಾರ ಮಗ್ಗು ಬಂದಾವೇ ಧರಿಸೇಳು ಮಹಾದೇವು ನೀವೇ ಸಾಕಾರ ಇದುವರೆಗೆ ಮಲ್ಲಿಕಾರ್ಜುನ ಮತ್ತು ವಿನುತಾ ಅವರ ಧ್ವನಿಯಲ್ಲಿದ್ದ ಜನಪದ ಗೀತೆ ಮೂಡಿಬಂತು. ಈಗ ಕೇಳಿ ಕೆ ಯುವರಾಜ್ ಮತ್ತು ಸಂಗಡಿಗರು ಹಾಡಿರುವ ಮತ್ತೊಂದು ಜನಪದ ಗೀತೆ. ತನ್ನನ್ನೋ ತಾನೋ ತನ್ನನ್ನೋ ತಾನೋ ತನ್ನನ್ನೋ ತಾನೋ ತನ್ನನ್ನೋ ತಾನೋ ಜಂಗಣ ಬಡಗಣ ಯಾವುದು ಮೇಲೊಂದ್ ಜಂಗಮ ಕೋಟೆ ಮೇಲಲ್ಲೋ ಜಂಗಣ ಬಡಗಣ ಯಾವುದು ಮೇಲೊಂದ್ ಜಂಗಮ ಕೋಟೆ ಮೇಲಲ್ಲೋ ಜಂಗಮ ಕೋಟೆ ಒಳಗೆ ಇರುವ ಬನ್ನಿ ಮಕ್ಕಳ ಮಡಿಲಲ್ಲೋ ತಂದನ್ನು ತಾನು ತಾನಂದನ್ನು ತಾನು ತಂದನ್ನು ತಾನು ತಾನಂದನ್ನು ತಾನು ಹಟ್ಟಿಗೆ ಜಂಗಮ ಬಂದವನೇ ಬಾಗಿಲ ಬಳಿಯಲ್ಲಿ ನಿಂದವನೇ ಹಟ್ಟಿಗೆ ಜಂಗಮ ಬಂದವನೇ ಬಾಗಿಲ ಬಳಿಯಲ್ಲಿ ನಿಂದವನೇ ಬಂದ ಜಂಗಮ ನಿಂದವನೇ ದುರು ದುರು ಒಳಗೆ ನೋಡವನೇ ಬಂದ ಜಂಗಮ ನಿಂದವನೇ ದುರು ದುರು ಒಳಗೆ ನೋಡವನೇ ಆಹ ತಂದನ್ನು ತಾನು ತಾನಂದನ್ನು ತಾನು ಕಣ್ಣಿಲ್ಲಾದ ಮುದುಕಿಗೆ ಕಲ್ಮಣ್ಣು ಹುರುಳಿ ಕೊಟ್ಟಲ್ಲೇ ಕಣ್ಣಿಲ್ಲಾದ ಮುದುಕಿಗೆ ಕಲ್ಮಣ್ಣು ಹುರುಳಿ ಕೊಟ್ಟಲ್ಲೇ ಕಲ್ಮಣ್ಣು ಹುರುಳಿ ಕೊಟ್ಟಿದ್ರಿಂದ ಕಂಕ್ಲಲ್ಲಾಡೋ ಮಗನಿಲ್ಲೇ ಕಲ್ಮಣ್ಣು ಹುರುಳಿ ಕೊಟ್ಟಿದ್ರಿಂದ ಕಂಕ್ಲಲ್ಲಾಡೋ ಮಗನಿಲ್ಲೇ ಆಹ ತಂದನ್ನ ತಾನು ತಾನಂದನ್ನ ಮರವ ಕಡಿದ್ಯಲ್ಲೇ ಅತ್ತೆಯ ಕಾಲಲ್ವಾದ್ಯಲ್ಲೇ ಅತ್ತೆಯ ಮರವ ಕಡಿದಲ್ಲೇ ಅತ್ತೆಯ ಕಾಲಲ್ವಾ ಅತ್ತೆಯ ಕಾಲಲ್ಲು ಅದ್ದದ್ರಿಂದ ಅಂದವಾದ ಕದನಿಲ್ಲೆ ಆಹ ತಂದನ್ನ ತಾನು ತಾನಂದನ್ನ ತಾನು ಮರವ ಕಡಿದಲ್ಲೇ